Ora para pasei para amaro, ora ora mare, ora para pasei para amaro, ora ora mare. ಮಗಲ ಕಲಿಕೆ ತೇತಿ ಹಂಗನ ಬ್ಯಾಡ ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲೇನಲೆ ನಿನಗ ಒಮ್ಮ್ಯರ ನಕ್ಕು ಬಿಡುವ ಕೆನ್ನಿಯ ಕಚ್ಚು ಬಿಡುವ ಇಲ್ಲ ತ್ರಾಸಕ್ಕತ್ತಿ ಜೀವಕ್ಕೆ ತ್ರಾಸಕ್ಕತ್ತಿ ಯಾಕತ್ತಿ ತ್ರಾಸು ಯಾಕತ್ತಿ ಹುಡುಗಿ ಮೈಯಾಗ ಹೆಂಗೈತಿ ನಾಲ್ಕು ಜನಮ ಧಿಮಾಕು ನಿಂಗೈತಿ ಇಳಿ ಸಂಜಿಗೆ ಗಂಡಸರೊಳ್ಳೆತನ ಹೆಚ್ಚಿಗೆ ಇರಬೇಕು ಕೆಟ್ಟರು ಕಡಿಮೆ ಕೆಡಬೇಕು ನಮ್ಮ ನಾಚಿಕೆಗೆಲ್ರಪ್ಪ ಬೆಲೆ ಐತಿ ಗಂಡಸರಾಗ ಹುಟ್ಟಿ ಬಾಯಿ ಮುಚ್ಚಿಕೊಂಡಿರಬೇಕು ನಂಗರ ಮೈ ನಡಕ ಹೆಂಗರ ಕೈ ಹಿಡಕ ಇಲ್ಲ ತ್ರಾಸಕ್ಕತ್ತಿ ಜೀವಕ್ಕೆ ತ್ರಾಸಕ್ಕತ್ತಿ ಯಾಕತ್ತಿ ತ್ರಾಸು ಯಾಕತ್ತಿ ಸುಂದು ಹಿಡ್ಕಂಡಿನಿ ತಡದು ಅಗದಿ ಹತ್ರ ಬರಬ್ಯಾಡ ನಿನ ಅಂದದ ಬೆಂಕಿಗೆ ಮೈ ಮನಸ್ಸು ಸುಟ್ಟುಕೊಂಡವು ನಮದು ಇನ್ನು ಹೆಚ್ಚಿಗೆ ಸುಡಬ್ಯಾಡ ನನ್ನಲ್ಲಿ ನಿನ್ನ ಕಳಕ ನಿನ್ನನ ನೀನ ಪಣಕ ಇಲ್ಲ ತ್ರಾಸ.